ஸ்ரீமதே ராமானுஜாய நமஹ, ஸ்ரீமதே நிகமாந்த மகாதேசிகாய நமஹ, ஸ்ரீமதே ஸ்ரீரங்கராமானுஜ மகாதேசிகாய நமஹ, ஸ்ரீமதே ஸ்ரீவராஹ மகாதேசிகாய நமஹ, ஸ்ரீமதே ஸ்ரீ முகுந்த குரவே நமஹ, ஸ்ரீமதே ஸ்ரீ பத்மநாப குரவே நமஹ. குருபியஸ் தத்குருபியஸ்ச நமோ வாகமதீமஹே மிருணீமஹே ச தத்ராத்யோ தம்பதி ஜகதாம்பதி. ஏழாதுங்கஸ்தனகிரி தட்டீ சுத்தமுத்போத்ய கிருஷ்ணம் பாரார்த்தியம் ஸ்வம் ஸ்ருதி சதசிதசித்தமத்யாபயந்தி. சோசிஷ்டாயாம் ஸ்ரஜனிகலிதம் யாபலாக்ருத்ய பும்தே கோதா தஸ்யை நமஹிதமிதம் பூய ஏவாஸ்து பூயஹ. நமஸ்வபாயி, சுபகிருத் வர்ஷீய திருப்பாவை உபன்யாசே கோதா வச்சசுதா இத்தியாக்கிய உபன்யாசே அத்தியதன பத்யம் பவதி. த்ரயோதச பத்யம் புள்ளின் வாய் கீண்டானே, புள்ளின் வாய் கீண்டானே பொல்லா அரக்கனை இது. கோபகன்யாக ஏகைகஸ்யாக அபி கூபிகாயாக கிரகம் கத்வா வ்ரதஸ்ய கிருதே தாஹ உத்போதயத்யஹ சந்தி. இதானிம் கஸ்யாச்சித் கிரகம் பிராப்தவத்யஹ யா எவம் சிந்தயதி கிருஷ்ணம் வசீகர்த்தும் மயி சௌந்தர்யம் வர்த்ததே, மயி சோபா வர்த்ததே, தர்ஹி ச ஏவ அத்ர ஆகச்சது. கிமர்த்தம் மயா கந்தவ்யம் இதி தயா சிந்தித்தம் ஸ்யாத். ஏவம் வர்த்தமானாம் தாம் ஆக்வயந்தி கோபகன்யாக அனேன பத்தியன. பகவதஹ சேஷ்டிதானி ஸ்மாரயித்வா ஏவ உத்போதனம் பவதி. யத்கிமபி க்ரியதே தத் பகவதனுபவாய பகவதனுபவம் ஸ்மர்த்தும் அதவா ஸ்மாரயித்வம். பத்யம் ஏவம் பவதி, புள்ளின்வாய் கீண்டானை பொல்ல அரக்கனை கிள்ளி களைந்தானை கீர்த்திமை பாடிப்போய் பிள்ளைகளெல்லாரும் பாவை களம் புக்கார் வெள்ளி எழுந்து வியாழன் உறங்கிற்று உள்ளும் சிலம்பினகான் போதறி கண்ணினாய் குள்ள குளிர குடைந்து நீராடாதே பள்ளி கிடத்தியோ பாவாய் நீ நன்னாளால் கள்ளம் தவிர்ந்து கலந்தேலோரும்பாவாய். புள்ளின் வாய் கீண்டானை பொல்லா அரக்கனை கிள்ளி களைந்தானை கீர்த்திமை வாடி போய் பிள்ளைகள் எல்லாரும் பாவைக்களம் புக்கார் வெள்ளி எழுந்து வியாழன் உறங்கிற்று, வெள்ளி எழுந்து வியாழன் உறங்கிற்று, புள்ளும் சிலம்பினகான் போதறி கண்ணினாய் குள்ள குளிர குடைந்து நீராடாதே பள்ளி கிடத்தியோ பாவாய் நீ நன்னாளால் கள்ளம் தவிர்ந்து கலந்தேலூரம்பாவாய். ஏகஸ்மின் பத்தியே கிருஷ்ணானுபவ ஆசீத், அந்யஸ்மின் ராமாவதாரஸ்ய விஷய அதுவா ராமானுபவ. அத்ர தூ த்வயோரபி ஸ்மிருதிஹி ஜாயதே. புள்ளின் வாய் கீண்டானை, புல் பக்ஷி. கிருஷ்ணாவதார சமயே கம்சஹ கிருஷ்ணஸ்ய மாதுலஹ கிருஷ்ணம் மாரயித்தும் ராட்சசான பிரேஷித்தவான், துர்ஜனான பிரேஷித்தவான். தேஷு பகாசுரஹ பகரூபே வர்த்தமானஹ கோபி ಕಂಸಸ್ಯ ಜನಃ ಸಹ ಆಗತಃ ಕೃಷ್ಣಂ ಮಾರಯಿತುಂ. ಕೃಷ್ಣಃ ಬಾಲಃ ಸನ್ನಪಿ ತಂ ಬಕಂ ತಸ್ಯ ಮುಖಂ ಭಿತ್ವಾ ಏವ ಬಕಂ ಮಾರಿತವಾನ್. ಪುಳ್ಳಿನ್ ಬಾಯ್ ಕೀಂಡಾನೆ. ತದನಂತರಂ ರಾಮಸ್ಮರಣಂ. ಉಲ್ಲಾ ಅರಕ್ಕನಿ ಕಳ್ಳಿ ಕಳೆಯಿಂದಾನೆ ಕೀರ್ತಿಮೆ ಪಾಡಿ. ಓಯ್ ಉಲ್ಲಾ ಅರಕ್ಕನ್, ಅರಕ್ಕನ್ ರಾಕ್ಷಸ ರಾವಣ. ಕಳ್ಳಿ ಕಳೆಯಿಂದಾನೆ ಇತ್ಯುಕ್ತೆ ಅನಾಯಾಸೇನ ಮರಿತವಾನ್ ಇತಿ. ತಸ್ಯ ಹಿ ದಶ ಮುಖಾನಿ ಅವರ್ತಂತ. ಏಕೈಕ ಮುಖಮಪಿ ಚಿತ್ವ ಯದಾ ವಯಂ ಪುಷ್ಪ ಚಯನ ಸಮಯೇ ಅನಾಯಾಸೇನ ಪುಷ್ಪಂ ಚಿನುಮಃ ತದ್ವತ್ ರಾಮಃ ರಾವಣಸ್ಯ ಆನನಾನಿ ಚಿತ್ವಾ ತಂ ಅನಾಯಾಸೇನ ಮಾರಿತವಾಮಿತಿ. ಉಲ್ಲಾರಕನೆ ಕಳ್ಳಿ ಕಳೆಯಿಂದಾನೆ ಕೀರ್ತಿಮೆ ಬಾಡಿ ಪೋಯ್. ರಾಮ ಕೃಷ್ಣ ದ್ವಾವಪಿ ಶ್ರೀಮನ್ನಾರಾಯಣಸ್ಯ ಅವತಾರ ವಿಶೇಷ. ಅತಯವ ಇವಂ ನ ಚಿಂತೆಯ ರಾಮ ಅನ್ಯಃ ಕೃಷ್ಣ ಅನ್ಯಃ ಇತಿ. ಅತಯವ ಕೃಷ್ಣಂ ರಾಮಂ ತಯೋ ಕೀರ್ತನಂ ಕುರ್ಮಃ ಕೀರ್ತಿಮೈ ಪಾಡಿ ಪೋಯ್. ಕೀರ್ತಿಂ ಗಾಯಾಮ. ಕಿಮರ್ಥಂ ರಾಮಸ್ಯ ಕೀರ್ತನಂ ಕರ್ತವ್ಯಂ? ಯತೋ ಹಿ ರಾವಣಃ ರಾಕ್ಷಸೋತ್ತಮಃ ಇತಿ ವಕ್ತುಂ ಶಕ್ಯತೆ. ಸ ರಾವಣಃ ಅಪಿ ರಾಮಂ ಪ್ರಶಂಸಿತವಾನ್. ಶತ್ರೋಃ ಪ್ರಖ್ಯಾತವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈಃ ಪಶ್ಯತೋ ಯುದ್ಧಲುಪ್ತೋಹಂ ಕೃತಃ ಕಾಪುರುಷಸ್ತ್ವಯಾ. ಯುದ್ಧಕಾಂಡೇ ರಾಮಃ ಬಹು ಪರಾಕ್ರಮೇಣ ಪರಾಕ್ರಮಶಾಲಿ ಭೂತ್ವಾ ರಾವಣೇನ ಸಹ ಯುದ್ಧಂ ಕೃತವಾನ್. ರಾವಣಃ ತತ್ ಸೋಢುಂ ನ ಶಕ್ತವಾನ್. ಏಕದಾ ತಸ್ಯ ಸಾರಥಿಃ ರಥಂ ಅನ್ಯತ್ರ ನೀತವಾನ್. ರಾವಣಃ ಕುಪಿತಃ ಕಿಮರ್ಥಂ ಏವಂ ಕೃತವಾನ್ ಇತಿ. ತದಾ ವದತಿ ಸಾರಥಿಂ ಪ್ರತಿ ಶತ್ರೋಃ ಪ್ರಖ್ಯಾತವೀರ್ಯಸ್ಯ ರಾಮಸ್ಯ ರಂಜನೀಯಸ್ಯ ವಿಕ್ರಮೈಃ. ಅಹೋ ಬಹು ರಮಣೀಯಂ ವರ್ತತೆ ರಾಮಸ್ಯ ಯುದ್ಧಕರಣಂ. ಯುದ್ಧಶೈಲಿ ಬಹು ರಮಣೀಯ ವರ್ತತೆ. ಪರಾಕ್ರಮಶಾಲಿ ಅಯಂ ಇತಿ ರಾವಣಃ ರಾಮಂ ಭಗವಂತಂ ರಾಮಂ ಪ್ರಶಂಸತಿ. ವಯಮಪಿ ಕುರ್ಮಃ ಇದಾನಿಂ ವಯಂ ಸರ್ವೇಪಿ ಕುರ್ವತ್ಯಃ ಗಚ್ಚಾಮಃ ತ್ವಂ ಇದಾನಿಂ ಶೇಷೆ. ಏತತ್ ನ ಸಾಧು. ಕೀರ್ತಿಮೆ ಪಾಡಿ ಪೋಯ್ ಪಿಳ್ಳೆಗಳೆಲ್ಲಾರಂ ಪಾವೈ ಕಳಂಬುಕಾರ್. ಅನ್ಯಾಹ ಸರ್ವಾಹ ಅಪಿ ರಾಮಕೃಷ್ಣಯೋ ನಾಮ ಸಂಕೀರ್ತನಂ ಕೃತ್ವಾ ಏವ ಪಾವೈ ಕಳಂ. ಪಾವೈ ಕಳಂ ಇತ್ಯುಕ್ತೆ ಸಂಪರ್ಕ ಸ್ಥಳ. ಸರ್ವೇಪಿ ತತ್ರ ಸರ್ವಾಪಿ ತತ್ರ ಮಿಳಿತ್ವಾ ಏಕತ್ರ ಭವಂತಿ. ತತ್ ಸ್ಥಳಂ ಹಿ ಪಾವೈ ಕಳಂ. ಏವಂ ವದಂತಿ ರಾಮಕೃಷ್ಣಯೋಃ ನಾಮ ಸಂಕೀರ್ತನಂ ಕೃತ್ವಾ ಏವ ಸರ್ವಾಃ ಅಪಿ ಬಾಲಿಕಾಃ ಗೋಪಕನ್ಯಾಃ ತತ್ ಸ್ಥಳಂ ಪ್ರವಿಶಂತ್ಯಃ ವರ್ತಂತೆ. ಅಪಿ ಚ ವೆಳ್ಳಿ ಎಳುಂದು ವ್ಯಾಳಂ ಉರಂಗಿತ್ತು. ವೆಳ್ಳಿ ವೆಳ್ಳಿ ಇತ್ಯುಕ್ತೆ ಶುಕ್ರಃ. ಏತತ್ ಜ್ಯೋತಿಷ ಶಾಸ್ತ್ರ ವಿಷಯ. ತತ್ಸಮಯೇ एषः सम्भवः जातः शुक्रस्य उदयः जातः शुक्रोदयः जातः अनन्तरं गुरोः गुरुः अस्तं गतवान् शुक्रः उदितवान् गुरुः अस्तं गतवान् एतदपि प्रभातवेलायाः चिह्नं लक्षणम् इति तर्हि अन्तस्था सा च बालिका एवं परिहसति अहो यूयं सर्वदा कृष्णमेव स्मरन्ति सर्वदा राममेव स्मरन्ति सदा पश्यन्ति सूरयः इति श्रुतिर्वदति यूयं सदा स्मरन्ति कृष्णम् इति अत एव सर्वाण्यपि नक्षत्राणि युष्माकं शुक्रवत् गुरुवत् एव दृश्यन्ते अतः न तत् प्रभातवेलायाः चिह्नम् इति पुनः बहिः तिष्ठन्त्यः गोपिकाः कन्याः एवं वदन्ति उल्लुं सिलम्बिनकान् पूर्वमेव पक्षिणः यः शब्दः सः उक्तः प्रभातवेलायाः लक्षणया चिह्नम् इति इदानीं ते च पक्षिणः बहुशब्दं कुर्वन्ति तत्तु प्रभातवेलायाः आद्य प्रभातवेलायामपि आद्यवेला इति भाव्यते इदानीं प्रभातवेला अपि सम्यक् जाता अतः पक्षिणामपि शब्दः अधिकतया वर्तन्ते पोतरि कन्निनाय् पोदु अरि कन्नि इत्युक्ते नयनं यस्य सुन्दरं यस्याः नयनं सुन्दरं वर्तते यस्याः नयनसौन्दर्यं वर्तते पोदु अरि पोदु पुष्पम् अरि मृगः हरिणी इति एकः अर्थः भवति पुष्प इव हरिणी इव तस्याः नयनं वर्तते अथवा अरि इत्युक्ते भ्रमरः भ्रमरः कृष्णः सन् पाटलपुष्पम् अथवा कस्मिंश्चित् रमणीय पुष्पे तिष्ठति चेत् तत् यथा भासेत तद्वत् तव नयनम् तद्वत् तव नयनम् इति तस्याः प्रशंसनं कुर्वन्ति तस्याः प्रशंसां कुर्वन्ति ओदरि कण्णिनाय् लोके एवं वर्तते किमपि कार्यं करणीयं चेत् केनापि कयापि आदौ प्रशंसा कर्तव्या अहो भवान् महान् भवान् पराक्रमशाली भवती सुन्दरी भवती बुद्धिशालिनी एवम् आदौ वक्षामश्चेत् तेषामपि कुतूहलम् उदेति अस्तु किं कर्तव्यं वद इति उत्तरं ददति इदानीं सा च गोपकन्या सन्तुष्टा जाता ओदरिकन्निना इति उक्तमात्रे सन्तुष्टा जाता सा पृच्छति अस्तु किं कर्तव्यं मया वद वदतु कुळ्ळ कुळिर कुडैन्द नीराळादे पळ्ळि किडत्यो इदानीं मार्गशीर्षकमासः वर्तते, शैत्यं वर्तते, तथापि अस्माभिः स्नानं कर्तव्यम्। अस्माभिः स्नानं कर्तव्यं खलु, तदपि कथं कर्तव्यम्? कुल्लर् कुलिर शीतं जलं, शीते जले एव अस्माभिः स्नानं कर्तव्यम्। यतोहि शरीरस्य तापः यत् यः वर्तते तस्य शमनं भवेत् इति हेतोः, इति कारणात्। अत्र कुल्लकुलिरकोडिनीराडादि इत्युक्तमात्रे आचार्याणां श्रीमद्रामायणे वर्तमानः विषयः स्मर्यते। भरतः पादुकां स्वीकृत्य पादुके स्वीकृत्य चित्र नन्दीग्रामे एव सन् राज्यं राज्यपरिपालनं करोति। तदा सः प्रातःकाले एव उत्थाय सरयूनद्यां शीतजले स्नानं कृतवान् इति चिन्तयित्वा रामस्य विस्मयः जातः। अहो, कथं भरतः प्रासादे बहु सौख्यं वर्तते खलु, जनाः परिचर्यां कर्तुं जनाः वर्तन्ते, तत्र भटाः वर्तन्ते, सेवकाः वर्तन्ते, तान् सर्वमपि तत्सर्वमपि विहाय इदानीं भरतः वने सुखं त्यक्त्वा अहो सरयूनद्यां स्नानं करोति। अत्यन्त सुसंवृद्धः सुकुमारसुखोचितः सुख उचितः कथं त्वपाराधेषु परराधेषु, इदानीं टङ्कनं तावत् सम्यक् नास्ति, परराध्रेषु कथं तु परराध्रेषु सरयुम् अवगाहते, सरयुम् अवगाहते, कथं सः सरयुम् अवगाहते? अवगाहनम् इत्युक्ते सम्यक् निमज्जनं कृत्वा स्नानं कर्तव्यं, नद्यां सम्यक् निमज्जनं कृत्वा। वयं नगरे किं करिष्यामः, नगरे बकेट् इति उच्यते, तस्मादेव जलं स्वीकृत्य स्नानं कुर्मः, तत् उचितं न, अधमस्नानं तत्, निमज्जनस्नानं तदेव उत्तमं स्नानमिति। रात्रेषु पररात्रेषु कथं भरतः अस्यां प्रभातवेलायां रात्रेः परभागः तस्मिन् सः कथं स्नानं करोति इति सुख उचितः। यानि सुखानि वर्तन्ते प्रासादे तानि सर्वानपि विहाय इदानीं भरतः कष्टम् अनुभवति इति रामस्य चिन्तना। अस्तु, प्रकृतम् अनुसरामः। पळ्ळिक्रीडत्यो स्नानं विहाय त्वम् इदानीं शयनं कुर्वती अस्ति, एवं स्यात्। कृष्णः पूर्वमेव तत्र आगतवान्, आगत्य तस्यां शय्याजमेव सः आसीत्, अतः एव तव मनः न प्रसीदति तां च शय्यां त्यक्तुम्। पावाय् नी, पावाय् पावाय् इत्युक्ते सुन्दरी, सुन्दरी इति, नन्नाळाल् कळ्ळं तविर्ந்து कलन्देलु अम्बावाय्। एतत्क्षणमेव उचितं क्षणम्, एतद्दिनं सुदिनम्, अतः कळ्ळं तविर्ந்து, कळ्ळम् इत्युक्ते ರಹಸ್ಯನ ಕಿಮಪಿ ಕುರ್ಮಶ್ಚೇತ್ ತತ್ ಕಳ್ಳಂ ಉಚ್ಯತೆ. ಯಥಾ ಮನಸಿ ಕಿಮಪಿ ಚಿಂತಯಿತ್ವಾ ವಾಚಾ ಕಿಮಪಿ ಅನ್ಯತ್ ವದನಂ. ಏಷ ಬಾಲಿಕಾ ಯಾ ಅಂತಃ ತಿಷ್ಟತಿ ಕೃಷ್ಣಾನುಭವೇನ ಕೃಷ್ಣಾನುಭವಾಯ ಕಿಮಪಿ ಕುರ್ವತಿ ಅಸ್ತಿ ಇತಿ ಭಾವಯಂತಿ ಬಹಿಸ್ತ ಬಹಿಹಿ ವರ್ತಮಾನಾಃ ಕನ್ಯಃ ತೇ ವದಂತಿ ತಾಃ ವದಂತಿ ಯದಿ ಏಕಾಕಿನಿ ಭೂತ್ವಾ ಕೃಷ್ಣಂ ಅನುಭವಾಮಿ ಏತಾಃ ಬಾಲಿಕಾಃ ಯಾಃ ಬಹಿಃ ತಿಷ್ಟಂತಿ ತಾಃ ಕಿಮಪಿ ಉಕ್ತ್ವಾ ಪ್ರೇಷಯಾಮಿ ಪ್ರೇಷಯಿತ್ವಾ ಕೃಷ್ಣಂ ಏಕಾಕಿನಿ ಅನುಭವಾಮಿ ಇತಿ ಯದಿ ಕಳ್ಳಂ ವರ್ತತೆ ತ್ವಯಿ ತರಿಹಿ ತತ್ ತ್ಯಜ. ಕಳ್ಳಂ ತಗಂದು ಕಲಂದು ಏಲು ಅನುಭವಾಯ ಅಸ್ಮಾಭಿಃ ಸಹ ಆಗಚ್ಛ. ವಯಂ ಸರ್ವ ವಯಂ ಸರ್ವಾಃ ಅಪಿ ಮಿಲಿತ್ವಾ ಏವ ಕೃಷ್ಣಂ ಅನುಭವಾಮಃ ಇತಿ ಹಿ ತಾಂ ಆಹ್ವಯಂತಿ ಉಪಕನ್ಯಾಃ. ಅತ್ರ ಸ್ವಾಪದೇಶೇ ಪುಳ್ ಇತಿ ಬಕಃ ಬಕಃ ಖಲು ವಂಚಕಃ ಬಕಃ ಖಲು ವಂಚಕಃ ಆಚಾರ್ಯಃ ಭಗವತ್ ವಿದ್ಯಮಾನಾನ್ ಶಿಷ್ಯಾನ್ ಜಯಂತಿ ಇತ್ಯುಕ್ತೆ ತತ್ರ ತೇಷು ವಿದ್ಯಮಾನಾಂ ವಂಚಕ ಬುದ್ಧಿಂ ನಿವಾರಯಂತಿ. ಪೊಲ್ಲಾ ಅರಕ್ಕನೆ ಕಳ್ಳಿ ಕಳೆಂದಾನೆ ರಾವಣಃ ಅಸ್ಮಾಕಂ ಅಂತಃ ಏವ ವರ್ತತೆ ದಶೇಂದ್ರಿಯಾನಿ ಸಂತಿ ಮನಃ ಅಪಿ ಸಂತಿ ಅಸ್ತಿ ದಶ ಇಂದ್ರಿಯಾನಿ ಅಪಿ ದಶ ಮುಖಾನಿ ಇವ ಆಚಾರ್ಯಾಃ ಜಿತೇಂದ್ರಿಯಾಃ ಆಚಾರ್ಯಾಃ ಜಿತೇಂದ್ರಿಯಾಃ ತೇಷಾಂ ಇಂದ್ರಿಯಾನಿ ಜಿತವಂತಃ ಕೀರ್ತಿಮೈ ಪಾಡಿಪೋಯ್ ಆಚಾರ್ಯಾನಾಂ ಸ್ತುತಿಂ ಗಾಯಾಮಃ ಗಾಯಾಮ. ವಯಂ ಸರ್ವೇ ಅಪಿ ಪಾವೈಕಳಂ ಇತ್ಯುಕ್ತೆ ಏಕತ್ರ ಸಂಭೂಯ ತತ್ರ ಆಚಾರ್ಯ ಕೀರ್ತನಂ ಕುರ್ಮಃ ಅಸ್ಮಭಿಃ ಕರ್ತವ್ಯಮಿತಿ. ವೆಳ್ಳಿ ಎಳೆಂದು ವ್ಯಾಳನ್ ಉರಂಗಿಟ್ಟು ಏತತ್ತು ಲೌಕಿಕ ವಿಷಯೇ ಯಾ ಸ್ಪೃಹ ಆಸೀತ್ ಸಾ ಇದಾನಿಂ ಶಾಂತ ಪ್ರಶಮಿತ. ಭಗವದ್ ವಿಷಯ ಯಾ ಮತಿ ಜಾತ ಸಾ ಇದಾನಿಂ ಸಮ್ಯಕ್ ಉದಿತ ಇತಿ ಭಾವ. ಪುಳ್ಳಂ ಸಿಲಂಬಿನಗಾನ್ ಕಳ್ಳಂ ತಗಂದು ಸರ್ವೇ ಸರ್ವೇಪಿ ಶಿಷ್ಯಾಃ ಪಕ್ಷಿಣಃ ಇವ ಜಾತ ಸಂತೋಷಃ ಆಚಾರ್ಯಂ ಪ್ರತಿ ಇದಾನಿಂ ಸಂತೋಷೇನ ಶಬ್ದಂ ಕೃತ್ವಾ ಧಾವಂತಿ ಇತಿ ಭಾವ. ಕಳ್ಳಂ ತಗಂದು ಕಳ್ಳಂ ಇತ್ಯುಕ್ತೆ ಅತ್ರ ಕಿಂ ತತ್ ಕಳ್ಳಂ ಭವತಿ ಅಸ್ಮಾಕಂ ಕೃತೆ ವದತಿ ಮಹಾಭಾರತಂ ಯೋನ್ಯತಾ ಸಂತಮಾತ್ಮಾನಂ ಅನ್ಯತಾ ಪ್ರತಿಪದ್ಯತೆ ಕಿಂ ತೇನನ ಕೃತಂ ಪಾಪಂ ಚೋರೇಣ ಆತ್ಮ ಅಪಹಾರಿಣಾ. ಏಷ ಜೀವಾತ್ಮ ಪರಮಾತ್ಮನಃ ದಾಸಭೂತಃ ನ ಕದಾಪಿ ಜೀವಾತ್ಮ ಸ್ವಾತಂತ್ರ್ಯಂ ಅರ್ಹತಿ. ಏವಂ ಸತಿ ಯಕೋಪಿ ಅಹಂ ಸ್ವತಂತ್ರಃ ಇತಿ ಚಿಂತಯಿತ್ವಾ ಇತಿ ಮತ್ವಾ ಆತ್ಮಾನಮೇವ ಅಪಹರತಿ ಆತ್ಮನಃ ಏವ ಚೌರ್ಯಂ ಕರೋತಿ ಸಯೇವ ಬೃಹಚ್ಚೋರಃ ಇತಿ ಭಾವಃ. ಅನೇನ ತೇನ ಕಿಂಬಾ ಪಾಪಂ ನ ಆಚರಿತಂ ತರ್ಹಿ ಸರ್ವಾಣ್ಯಪಿ ಪಾಪಾನಿ ಸಹ ಆಚರತಿ ಇತಿ ಹಿ ವರ್ತತೆ. ತದೇವ ಕಳ್ಳಂ ಅಸ್ಮಾಕಂ ಕೃತೆ ಸ್ವಾಪದೇಶೆ ತತ್ ಅಸ್ಮಾಭಿಃ ತ್ಯಕ್ತವ್ಯಂ ತದ್ ಭಾವನಾ ತ್ಯಕ್ತವ್ಯ ವಯಂ ತು ಪರಮಾತ್ಮನಃ ಪರತಂತ್ರಾಃ ಸ್ವಾತಂತ್ರ್ಯಂ ನ ಅರ್ಹಾಮಃ. ತತ್ ಪರಿತ್ಯಜ್ಯ ಭಾಗವತಗೋಷ್ಠ್ಯಾಂ ಭಾಗಂ ಸ್ವೀಕೃತ್ಯ ಭಗವಂತಂ ಅನುಭವಾಮಃ. ಸಯೇವ ಸ್ನಾನಂ ಕುಳ್ಳ ಕುಳಿರ ಕುಡೆಯಂದು ಸಯೇವ ತದೇವ ಸ್ನಾನಂ ಭವತಿ. ಭಾಗವತೈಃ ಸಹ ಯದಾ ಭಗವತಃ ಅನುಭವಃ ಪ್ರಾಪ್ಯತೆ ತದೇವ ಆನಂದಸಾಗರಃ ತಸ್ಮಿನ್ ಸ್ನಾನಂ ಪ್ರಾಪ್ಸ್ಯಾಮ ಇತಿ ಭಾವಃ. ಐತಿಹ್ಯ ವಿಷಯೇ ನನ್ನಾಳ್ ಇತ್ಯುಕ್ತೆ ಸುದಿನಂ. ಶ್ರೀರಂಗಕ್ಷೇತ್ರೆ ಪೆರಿಯ ತಿರುನಾಳ್ ಇತಿ ಹಿ ಅಧ್ಯಯನ ಉತ್ಸವೇ. ತತ್ರ ವೈಕುಂಠ ಏಕಾದಶಿ ಭವತಿ ಖಲು, ಯದಾ ರಾಪತ್ ಇತಿ ಉತ್ಸವಃ ಆರಭತೆ ತಸ್ಮಿನ್ ದಿನೇ ಏಕಾದಶಿ ಖಲು. ಅದ್ಯ ಏಕಾದಶಿ ವ್ರತಂ ಆಚರಣೀಯಂ ನ ಕಿಮಪಿ ಖಾದಿತವ್ಯಂ ಇತಿ ಅಸ್ಮಾಭಿಃ ಚಿಂತ್ಯತೆ. ಪರಾಶರ ಭಟ್ಟಾರ್ಯಾನಾಂ ಮಾತಾ ಅಪಿ ತಸ್ಯಾಹ ಅಪಿ ನಾಮ ಆಂಡಾಳ್ ಇತಿ. ಸಾ ಏಕಾದಶಿಯಾಂ ಉಪವಾಸಂ ಸ್ವೀಕೃತ್ಯ ಅಗ್ರಿಮ ದಿನೇ ದ್ವಾದಶ್ಯಾಂ ಶ್ರೀಪಾದ ತೀರ್ಥಂ ಸ್ವೀಕರ್ತುಂ ಪರಾಶರ ಭಟ್ಟಾರ್ಯಂ ಚೋದಿತವತಿ. ತರ್ಹಿ ಪರಾಶರ ಭಟ್ಟಾರ್ಯಃ ಏವಂ ಉಕ್ತವಂತಃ. ಪರಾಶರ ಭಟ್ಟಾರ್ಯಃ ಏವಂ ಉಕ್ತವಂತಃ ಕಿಂ ಏತತ್ ಏಕಾದಶಿ ದ್ವಾದಶಿ ಇತಿ. ಸರ್ವದಾ ಭಗವದ್ ಅನುಭವೇ ವರ್ತಮಾನಸ್ಯ ಏಕಾದಶಿ ದ್ವಾದಶಿ ಏತಯೋಃ ಸ್ಮೃತಿರಾಯಾತಿ ವಾ. ಬಲಾತ್ ಹಠಾತ್ ತತ್ ಸ್ಮೃತ್ವಾ ತಸ್ಯ ಆಚರಣಂ ಕರ್ತವ್ಯಂ ವಾ. ಅಪಿ ಚ ಏಕಾದಶ್ಯಾಂ ಇತಿ ಉಪವಾಸಂ ಕುರ್ಮಃ ತರ್ಹಿ ಭಗವದನುಭವೇ ಅಸ್ಮಾಕಂ ಶಕ್ತಿರ್ನ ವಿದ್ಯೇತ ಇತಿ ತೇಷಾಂ ಭಾವನಾ ಆಸೀತ್. ಅಸ್ಯ ಅರ್ಥಃ ಏವಂ ನ ಏಕಾದಶಿ ವ್ರತಂ ನ ಅನು ನ ಸ್ವೀಕರ್ತವ್ಯಂ ಏವಂ ನ ಏಕಾದಶ್ಯಾಂ ವ್ರತಂ ಅನುಷ್ಠೇಯಂ ಉಪವಾಸಂ ಉಪವಾಸಃ ಕರ್ತವ್ಯಃ. ಕಿಂತು ತೇಷಾಂ ಸ್ಥಿತಿಃ ಏವಂ ಆಸೀತ್ ಭಗವದ್ ಅನುಭವೇ. ಅತಃ ಏವಂ ಆಸೀತ್ ತೇಷಾಂ ಮತಿಃ ಇತಿ ಅಸ್ಮಿನ್ ವಿಷಯೆ. ನನ್ನಾಳ್ ಇತ್ಯುಕ್ತೆ ಐತಿಹ್ಯಂ ಏತತ್ ಸ್ಮರ್ಯತೆ. ಅಸ್ತು, ಅಗ್ರಿಮ ಮುದ್ರಣೆ ವಯಂ ಚತುರ್ದಶ ಪದ್ಯಸ್ಯ ಅರ್ಥಂ ಪಶ್ಯಾಮಃ. ಧನ್ಯವಾದಃ. ಶ್ರೀಮತ್ಯೈ ಗೋದಾಯೈ ನಮಃ. ಶ್ರೀಮತೇ ರಾಮಾನುಜಾಯ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.